ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನ ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ನೀವು ಬದುಕಿ ನಮ್ಮನ್ನು ಬದುಕಲು ಬಿಡಿ ಎಂದು ಕೋಟಿ ಕೋಟಿ ಸೂಕ್ಷ್ಮಾಣು ಜೀವಿಗಳು, ಹಕ್ಕಿ ಪಕ್ಷಿಗಳು, ಗಿಡ ಮರ ಜಲಚರಗಳು ಬೇಡುವಂತಾಗಿದೆ. ಗೆಳೆಯರೇ, ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ. ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ನೆಡುವ ಮೂಲಕ ಪರಿಸರವನ್ನ ಉಳಿಸೋಣ, ಬೆಳೆಸೋಣ. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ನಮ್ಮೆಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿ ಅನುಭವ ಶ್ರೀ ಉಪ್ಪಾರ ಕನಕಪ್ಪ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಜೊತೆಗೆ ರೈತರಿಗೆ ಸಲಹೆ, ರೈತ ಗೀತೆಗಳು. Ginger pineapple cardamom kiwi turmeric cry so healthy vegetables fruits and buckwheat enjoy organic trade of northeast come and be a part of the organic revolution that has illuminated the lives of thousands of farmers and converted 1 lakh hectares of arable land into organic farms. Mission Organic Value Chain Development for Northeastern region. Farmers happy, people healthy. ರೈತ ಬಾಂಧವರೇ, ರೇಷ್ಮೆ ಕೃಷಿ ಅನುಭವ ಶ್ರೀ ಉಪ್ಪಾರ ಕನಕಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಳ್ಳಿ ತಾಲೂಕಿನ ಹಂಪಪಟ್ಟಣ ಗ್ರಾಮದ ಯುವ ರೈತರಾಗಿರ್ತಕ್ಕಂಥ ಉಪ್ಪಾರ ಕನಕಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಸಾಂಪ್ರದಾಯಿಕ ಬೆಳೆಗಳನ್ನು ಬೆಳೆಯುವುದು ಕೃಷಿ ಪದ್ಧತಿಯಲ್ಲಿ ಒಂದು ಪರಂಪರೆಯಾದರೆ, ವಾಣಿಜ್ಯ ಬೆಳೆಗಳನ್ನು ಬೆಳೆಯುವುದು ಸಹಿತ ಇತ್ತೀಚೆಗೆ ಹೆಚ್ಚು ಚಾಲನೆಗೆ ಬರ್ತಾ ಇದೆ. ಸಾಂಪ್ರದಾಯಿಕ ಬೆಳೆಗಳಲ್ಲಿ ಅತಿ ಹೆಚ್ಚು ಲಾಭ ಸಿಗೋದಿಲ್ಲ ಅನ್ನುವಂತಹ ಒಂದು ಕಾರಣ, ಜೊತೆಗೆ ಅಲ್ಲಿ ಹೆಚ್ಚಿನ ಶ್ರಮ ಮತ್ತು ಹೆಚ್ಚು ಕೂಲಿ ಆಳುಗಳನ್ನು ಅದು ಅವಲಂಬಿಸಿಕೊಳ್ಳೋದ್ರಿಂದ ಅವುಗಳ ಕೊರತೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇರೋದು ಮತ್ತೊಂದು ಕಾರಣವಾಗ್ತದೆ. ಆದಾಗ್ಯೂ ಸಹಿತ ಹಣಕಾಸಿನ ನಿರ್ವಹಣೆಗೆ, ಹಣಕಾಸನ್ನು ಹೆಚ್ಚು ಗಳಿಸ್ಕೊಳ್ಳೋದಕ್ಕೆ ವಾಣಿಜ್ಯ ಬೆಳೆಗಳು ಬಹಳ ಮುಖ್ಯ. ಈ ಭಾಗದಲ್ಲಿ ಬಹಳ ಮುಖ್ಯವಾಗಿ ರೇಷ್ಮೆ ಬೆಳೆ ಅಂತಹ ಒಂದು ವಾಣಿಜ್ಯ ಬೆಳೆಗಳಲ್ಲಿ ಒಂದು. ಅಂತಹ ವಾಣಿಜ್ಯ ಬೆಳೆಗಳನ್ನು ಬೆಳೀತಾ ಇರತಕ್ಕಂತಹ ರೈತರು ಇವತ್ತು ನಮ್ಮ ಜೊತೆಗಿದ್ದಾರೆ, ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಕನಕಪುರ. ಸರಿ ಸರ್. ಕನಕಪುರ, ನಿಮ್ಗೆ ಎಷ್ಟು ವರ್ಷ ವಯಸ್ಸು? 38 ವರ್ಷ ವಯಸ್ಸು. ನಿಮ್ಮ ಜೀವನ ಅಂದ್ರೆ ಇಡೀ ನಿಮ್ಮ ಕುಟುಂಬದ ಜೀವನ ನಿಂತಿರೋದು ಕೃಷಿ ಮೇಲೆ? ಅದ್ರ ಮೇಲೆ ಅವಲಂಬಿತ. ಎಷ್ಟೆಕರೆ ಭೂಮಿ ಇದೆ? 3 ಎಕರೆ ಇದೆ ಸರ್. ಏನೇನು ಬೆಳೀತಾ ಇದ್ರಿ ಮೊದಲು? ಮೊದಲು ನುಗ್ಗೆ ಬೆಳಿತೀನಿ ಸರ್. ನುಗ್ಗೆಯಲ್ಲಿ ಎಲ್ಲ ಬಹಳ ಲಾಸ್ ಆಯ್ತು ಸರ್. ಅಲ್ಲ ಸರಿಯಾಗಿ ಕ್ರಾಪ್ ಇಡಲಿಲ್ಲ, ಆಮೇಲೆ ರೇಟ್ ಸಿಗಲಿಲ್ಲ, ಅದನ್ನ ತಗೋಬಿಟ್ಟು ಸರ್. ತೆಗೆದು ಮತ್ತೆ ಕಬ್ಬು ಆಗಿದೆ ಸರ್. ಆ ಕಬ್ಬೆಲ್ಲ ಲೇಬರ್ ಕಾಸ್ಟ್ ಅದು ಇದು ಅಂತಂದೇಳಿ ಟ್ರಾನ್ಸ್ಪೋರ್ಟಿಂಗ್ ಚಾರ್ಜ್ ಅವೆಲ್ಲ ತೆಗೆದು ನೋಡಿದ್ರೆ ಅದು ಏನು ಉಳಿದಿಲ್ಲ ಸರ್. ಹಂಗಾಗಿ ಅದೊಂದು 2 ವರ್ಷ ಬೆಳೆದು ಅದನ್ನು ತೆಗೆದು ಸರ್. ತೆಗೆದು ಈಗ 1 ವರ್ಷದಿಂದ ಇದು ರೇಷ್ಮೆ ಹಚ್ಚಿನಿ ಸರ್. ರೇಷ್ಮೆ ಬೆಳಿಬೇಕು ಅಂತ ನಿರ್ಧಾರ ಯಾಕೆ ಮಾಡಿದ್ರು? ಈ ಸುತ್ತಮುತ್ತ ರೈತರೆಲ್ಲ ರೇಷ್ಮೆ ಬೆಳೆದು ನೋಡಿ ಹಂಗಾಗಿ ನಮ್ಗೆ ಅದ್ರ ಬಗ್ಗೆ ಒಲವಾದ ಸರ್. ರೇಷ್ಮೆ ಬೆಳಿಬೇಕಂತೇಳಿ ಅದ್ರ ಬಗ್ಗೆ ಮನಸ್ಸು ಮಾಡಿ ಸರ್. ಮನಸ್ಸು ಮಾಡಿಬಿಟ್ಟು ರೇಷ್ಮೆ ಹಚ್ಚಿದೆ. ರೇಷ್ಮೆ ಹಚ್ಚಿ ಈಗ ಒಂದು ವರ್ಷ ಮೇಲೆ ಸರ್ ಹಚ್ಚಿ ಈ ಒಂದು 7-8 ಬೆಳೆ ಸರ್. ಈಗ ಯಾವುದೇ ಬೆಳೆಯನ್ನ ನಮ್ಮ ಅಂದ್ರೆ ಒಬ್ಬ ರೈತನಿಗೆ ಅದ್ರ ಬಗ್ಗೆ ಸಣ್ಣ ತಿಳುವಳಿಕೆ ಇರಬೇಕು, ತರಬೇತಿ ಇರಬೇಕು, ಮಾಹಿತಿ ಇರಬೇಕು. ಇದನ್ನ ಈ ರೇಷ್ಮೆ ಬೆಳೆ ಬಗ್ಗೆ ನಿಮ್ಗೆ ಈ ತರದ ಮಾಹಿತಿ ಎಲ್ಲಿ ತಗೊಂಡ್ರಿ, ಹೇಗೆ ಮಾಹಿತಿ? ಎಲ್ಲ ಒಳ್ಳೆದ್ರ ಸರ್ ಒಬ್ರು. ಅವರೆಲ್ಲ ಅದ್ರ ಬಗ್ಗೆ ಮಾಹಿತಿ ಹೇಳ್ತಾರೆ. ಅವ್ರು ಕೇಳ್ಬಿಟ್ಟು ಮುಂದೆ ಮಾಡೋದು ತರ ಇದೆ, ಹಿಂಗೆ ಏನ್ ಮಾಡ್ಬೇಕು ಇದಕ್ಕೆಲ್ಲ ಅಂತ ಕೇಳಿದ್ರೆ ಅವರೆಲ್ಲ ಅದ್ರ ಬಗ್ಗೆ ಮಾಹಿತಿ ಹೇಳ್ತಾರೆ ಸರ್. ಸಿಂಗನಹಳ್ಳಿ ಸಿಂಗನಹಳ್ಳಿ ಅವರು ರೇಷ್ಮೆ ಬೆಳೆಗಾರ. ಈ ಒಂದು 15 ವರ್ಷದಿಂದ ಅವ್ರವರು ಬೆಳೆಗಾರ ಇದ್ದಾರೆ. ನೀವು ಅಲ್ಲಿಗೆ ಹೋಗಿದ್ರ ನೋಡೋದಕ್ಕೆ ತಿಳ್ಕೊಳ್ಳಿ? ಒಂದು ಎರಡು ಸಲ ಹೋಗಿ ಬಂದಿದ್ದೆ ಸರ್. ನಿಮ್ಗೆ ಹೇಗೆ ಅನಿಸ್ತು? ಅವನ್ನ ನೋಡಿ ನಮಗೆ ಸ್ವಲ್ಪ ಇದು ಸರ್, ಹುಂಬಸ್ ಆಯ್ತು ಸರ್. ನಾವು ಇದೇ ಥರ ಬೆಳಿಬೋದಲ್ಲ, ನಾವು ಹೊರಗಡೆ ಕೂಲಿ ಹೋಗೋಕ್ಕಿಂತ ಇದು ಬೆಳ್ಕೊಂಡು ಆರಾಮ ಇರ್ಬೋದಲ್ಲ. ನಾವು ಇದಕ್ಕೆ ಮುಂಚೆ ಫ್ಯಾಕ್ಟ್ರಿಯಲ್ಲಿ ಎಲ್ಲ ಕೆಲಸ ಮಾಡಿ ಸರ್. ಹೌದಾ? ಒಂದು 8 ವರ್ಷ ಕೆಲಸ ಮಾಡಿದ್ದೆ ಸರ್ ಫ್ಯಾಕ್ಟ್ರಿಯಲ್ಲಿ. ಭೂಮಿ ಇದ್ರು ಭೂಮಿ ಜೊತೆಗೆ ಅದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿ. ದಿನ ಪ್ರತಿನಿತ್ಯ ಓಡಾಡೋದು? ಹೌದೌದು, ಡೈಲಿ ಓಡಾಡೋದು ಸರ್. ಈಗ ಅದನ್ನ ಬಿಟ್ಟು ಎಷ್ಟು ವರ್ಷ ಆಯ್ತು? ಅದು ಬಿಟ್ಟು ಈಗ 1 ವರ್ಷ ಆಯ್ತು. ಈಗ ರೇಷ್ಮೆ ಮಾಡಿದಲ್ಲಿಂದ ಬಿಟ್ಟಿನಿ ಸರ್. ರೇಷ್ಮೆ ಮಾಡಿದಾಗಲಿಂದ ಬಿಟ್ಟಿದ್ದೀರಿ? ಹೌದೌದು. ಅಂದ್ರೆ ನಿಮ್ಗೆ ಕುಟುಂಬಕ್ಕೆ ಬೇಕಾಗುವಂತಹ ಆದಾಯ ಈ ರೇಷ್ಮೆ ಎಲ್ಲ ಸಿಕ್ಕಿದೆ ಅಂತ ಅನ್ಸಿದೆ? ಹೌದು ಸರ್, ಸಿಗ್ತದೆ ಸಿಗ್ತದೆ. ಈಗ ಸಿಗ್ತದೆ ಕುಟುಂಬದ ನಿರ್ವಹಣೆಗೆ ಒಂದು ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಸರ್. ಇನ್ನೊಬ್ರು ಕೆಲ್ಸಕ್ಕೆ ಹೋಗಂಗಿಲ್ಲ, ಬೇರೆ ಇನ್ನೊಬ್ಬ ಹೇಳ್ದ ಮತ್ತೇನು ಕೇಳಂಗಿಲ್ಲ. ಈಗ ನಮ್ಗೆ ಅನ್ಸುತ್ತೆ ಅದು ಮಾಡ್ತೀವಿ ಸರ್. ಈಗ ಯಾರು ಈಗ ಪ್ರೆಜರ್ ಅಂತ ಯಾರದ ನಮಗೆ ಪ್ರೆಜರ್ ಇಲ್ಲ. ಒಂದು ಸ್ವಾಭಿಮಾನದ ಬದುಕು ಆರಂಭವಾಗಿದೆ. ಹೌದು ಸರ್, ಹೌದು. ಬೇರೆ ಯಾವ್ದ್ರ ಮೇಲೂ ಡಿಪೆಂಡ್ ಆಗ್ಲಾರ್ದಂಗೆ ಸ್ವಾಭಿಮಾನ ಬೇಕು ಸರ್. ಹೀಗಾಗಿದೆ. ಈಗ ಈ ರೇಷ್ಮೆ ಕೃಷಿಯನ್ನು ಆರಂಭ ಮಾಡಿದ್ರಲ್ಲ, ನಿಮಗೆ ಆರಂಭದಲ್ಲಿ ಏನು ಸಮಸ್ಯೆಗಳು ಬಂತು? ಸಮಸ್ಯೆಗಳ ಈಗ ಫಸ್ಟಿಗೆ ಅದೇ ಅದ್ರ ಬಗ್ಗೆ ಅನುಭವಿದ್ರು ಸರ್. ಅವಿನ ಅವಳನ್ನು ನೋಡಿದ್ದಿಲ್ಲ ಮೊದಲು. ನಾವು ಅವಳು ತರಿಸ್ಬೇಕಂದ್ರೆ ಅದು ಸಸಿ ಹಚ್ಚಿ ಅದು ಯಾವ ಥರ ನಾಟಿ ಮಾಡ್ಕೊಂಡು ಅದು ಗೊತ್ತಿದ್ದಿಲ್ಲ. ಎಲ್ಲ ಪ್ರತಿಯೊಂದು ಕೇಳ್ಕೊಂತ ಮಾಡ್ಕೊಂಡು ಹೋಗಿ ಸರ್, ಫೋನೇ ಕೇಳ್ಕೊಂತ ಮಾಡ್ಕೊಂತ ಹೋಗಿ ಸರ್. ಆಮೇಲೆ ಫಸ್ಟ್ನೇ ಬೆಳೆನ ಚೆನ್ನಾಗಾಯ್ತು ಸರ್. ಅಂದ್ರೆ ಚೆನ್ನಾಗಿ ಬಂತ? ಹೌದು ಸರ್, ಫಸ್ಟ್ನೇ ಬೆಳೆನ ಚೆನ್ನಾಗಾಯ್ತು ಸರ್. ಫಸ್ಟ್ನೇ ಬೆಳೆನ ಒಂದು 70,000 ಆಗ್ಬಿಡುತ್ತೆ ಸರ್ ಫಸ್ಟ್ನೇ ಬೆಳೆನ. ಫಸ್ಟ್ ಎಷ್ಟು ಮರಿಗಳನ್ನು ತಗೊಂಡು? ಮರಿಗಳು 200 ಮರಿ ಇರ್ತೀನಿ ಸರ್ ಫಸ್ಟ್. 200 ಮರಿ 70,000 ರೂಪಾಯಿ ಸರ್ ಫಸ್ಟಿಂದು. ಓಹೋ, ಮೊದಲನೇ ಬೆಳೆನ ಇದು ಪಾಸ್ ಆದಕ್ಕೆ ಮತ್ತೆ ಖುಷಿ ಆಯ್ತು ಸರ್. ಮಾಡ್ಬೋದಲ್ಲ ನಾವಿನ್ನು ಮುಂದೆ ಅಂತಂದೇಳಿ. ರೇಟ್ ಏನಿತ್ತು ಅವ್ರಿಗೆ? ರೇಟ್ 450 ರೂಪಾಯಿ ಸರ್. ಕೆಜಿ ಎಷ್ಟು ಕೆಜಿ ಬಂತು? ಕೆಜಿ 1 ಕ್ವಿಂಟಲ್ 70 ಕೆಜಿ ಹಂಗೆ ಬಂತು ಸರ್. 1 ಕ್ವಿಂಟಲ್ 70 ಕೆಜಿ ಬಂತು. ಸೊ ಸ್ಟಾರ್ಟಿಂಗ್ ನಿಮ್ಗೆ ಒಂದು 70,000 ದುಡ್ದಿದ್ರಿ? ಹೌದು ಸರ್, ಹಂಗಾಗಿ ಸ್ವಲ್ಪ ಖುಷಿ ಆಯ್ತು ಸರ್. ಅವ್ರಿಗೆ ಮಾಡ್ಬೋದಲ್ಲ ಅಂತಂದೇಳಿ ಮತ್ತೆ ಹುಮ್ಮಸ್ ಆಯ್ತು ಸರ್. ಈಗ ಮೊದಲನೇ ಬೆಳೆಯಲ್ಲೇ ನೀವು ಯಶಸ್ಸನ್ನು ಗಳಿಸಿದ್ರಿ. ಹೌದು ಸರ್. ಅಂದ್ರೆ ನಿಮ್ಗೆ ಅದನ್ನ ಬೆಳೆದ ಅನುಭವ ಇಲ್ಲ, ನೋಡಿದ್ದು ಕೇಳಿದ್ದನ್ನು ಬಿಟ್ರೆ ಪ್ರಾಕ್ಟೀಸ್ ಇಲ್ಲ. ಕೇಳ್ಕೊಂತ ಮಾಡ್ಕೊಂಡ್ರಿ ಸರ್? ಕೇಳ್ಕೊಂತ ಮಾಡ್ಕೊಂತ ಇಲ್ಲಿ ಕೂಡ ಹೋಗಿ ಮಾಡಿಲ್ಲ, ಇಲ್ಲಿ ನೋಡಿಲ್ಲ ಸರ್. ಕೇಳ್ಕೊಂತ ಮಾಡ್ಕೊಂಡ್ರಿ ಪ್ರಶ್ನೆ ಬೆಳೆನ ಸಕ್ಸಸ್ ಆಯ್ತು ಸರ್. ಈಗ ನಾನ್ ಕೇಳಿದ ಹಾಗೆ ನಿಮ್ಮ ಗ್ರಾಮದ ಒಳಗಡೆಗೆ ನಿಮ್ಮದೇ ಇಳುವರಿ ಚೆನ್ನಾಗಿ ಬರ್ತಾ ಇದೆ ಅಂತ. ಹೌದು ಸರ್, ಒಳ್ಳೆ ಇಳುವರಿ ಚೆನ್ನಾಗಿ ಬರ್ತಾ ಇದೆ, ಕ್ವಾಲಿಟಿ ಚೆನ್ನಾಗಿದೆ ಅಂತಕ್ಕಂಥದ್ದು. ಅದಕ್ಕೆ ತಕ್ಕಂಗೆ ಮಾರ್ಕೆಟ್ ಅಲ್ಲಿ ರೇಟು ನಿಮ್ಗೆ ಡಿಫ್ರೆಂಟ್ ಸಿಕ್ಕಿದೆ, ಹೆಚ್ಚು ಸಿಕ್ಕಿದೆ ಅಂತಕ್ಕಂಥದ್ದು. ಮಾರ್ಕೆಟ್ ಅನ್ನೋಕ್ಕಿಂತ ನಮ್ಮೂರಲ್ಲಿ ಏನು ಹೋಗ್ತೀವಿ ಸರ್, ನಮ್ಮ ಬ್ಯಾಚ್ ಏನು ಹೋಗ್ತೀವಲ್ಲ, ಒಂದು 10 ಜನ 15 ಜನ ಒಂದು ಬ್ಯಾಚ್ ಹೋಗ್ತೀವಿ ಸರ್. ಆ ಬ್ಯಾಚ್ ಅಲ್ಲಿ ನಮ್ದು ಹೈಯೆಸ್ಟ್ ರೇಟ್. ಹೈಯೆಸ್ಟ್ ರೇಟ್ ಸಿಕ್ಕಿದೆ? ಹೌದು ಸರ್. ಏನು ವಿಶೇಷ ನಿಮ್ಮ ಬೆಳೆಯಲ್ಲಿ, ಅಂತ ವಿಶೇಷತೆಗಳು ಏನು? ಇದು ಸ್ವಲ್ಪ ಕಷ್ಟಪಟ್ಟು ಬೆಳಿಬೇಕು ಸರ್. ಅದು ಕಷ್ಟಪಟ್ಟು ಇದು ಟೈಮ್ ಸರಿಗೆ ಸೊಪ್ಪು ಹಾಕ್ಬೇಕು, ಆಮೇಲೆ ಇದು ಸುಣ್ಣ ಸರ್ ಟೈಮ್ ಸರಿಗೆ ಸುಣ್ಣ ಹೊಡಿಬೇಕು, ಆಮೇಲೆ ಜ್ವರದಿಂದ ಅದರ ಸೆಟ್ ಮಾಡೋದು ಕರೆಕ್ಟ್ ಸೆಟ್ ಮಾಡ್ಬೇಕು, ಜ್ವರದಿಂದ ಎಬ್ಸ್ಕೊಳ್ಳೋದು ಕೂಡ ಕರೆಕ್ಟ್ ಆಗಿ ಎಬ್ಸ್ಕೊಳ್ಬೇಕು. ಅಲ್ಲ, ಈಗ ನಿಮ್ಮ ರೇಷ್ಮೆ ಗೂಡು ಕ್ವಾಲಿಟಿ ಚೆನ್ನಾಗಿ ಬರೋದಕ್ಕೆ ಕಾರಣ ಏನು? ಸೊಪ್ಪು ಕ್ವಾಲಿಟಿ ಇರ್ಬೇಕು ಸರ್ ಮೇಲೆ. ಸೊಪ್ಪಿನ ಸೊಪ್ಪು ಕ್ವಾಲಿಟಿ ಇರ್ಬೇಕು, ಗೂಡು ಕ್ವಾಲಿಟಿ ಬರುತ್ತೆ. ಅಂದ್ರೆ ಹಿಪ್ಪು ನೇರಳೆ ಬೆಳೆಸೋದು, ಅದನ್ನ ಅದ್ರ ಗುಣಮಟ್ಟವನ್ನ ಕಾಪಾಡಿಕೊಳ್ಳೋದು ಬಹಳ ಮುಖ್ಯ. ಹೌದು ಸರ್. ನೀವು ಏನೇನು ಕ್ರಮಗಳನ್ನು ಅನುಸರಿಸಿದ್ರಿ ಅದರ ಗುಣಮಟ್ಟ ಕಾಯೋದಕ್ಕೆ? ನಾವು ಇದು ಮಾಡ್ತೀವಿ ಸರ್, ಗೋಕೃಪಾಮೃತ ಅಂತ ಮಾಡ್ತೀವಿ ಸರ್. ಅದು ಮಾಡಿ ಅದು ತಿಂಗಳಿಗೆ ಒಂದ್ಸರಿ ಬಿಡ್ತಾ ಇದ್ವಿ ಸರ್. ಈಗ ಬಿಟ್ಟಲ್ಲಿಗೆ ಈಗ ತಿಂಗಳು ಬಿಟ್ಟಲ್ಲಿ ಸರ್. ಪ್ರತಿ ತಿಂಗಳಲ್ಲಿ ಬಿಡ್ತೀವಿ. ಔಷಧಿ ಎಲ್ಲ ಚಂದ ಬರುತ್ತೆ ಸರ್. ಅದು ಸಾವಯವ ಇದು ಅದು ಕೃಷಿ, ಅದು ಅದು ಸ್ಪ್ರೇ ಮಾಡ್ತೀವಿ ಸರ್. ಅದು ಆರ್ಗ್ಯಾನಿಕ್? ಅದು ಆರ್ಗ್ಯಾನಿಕ್ ಸ್ಪ್ರೇ ಮಾಡ್ತೀವಿ. ಹಂಗೆ ಟ್ರಿಪ್ಸ್ ಮೆಡ್ಸ್ ಏನು ಬರೋ ಸರ್, ಅದು ಟ್ರಿಪ್ಸ್ ಮೈಟ್ ಮೆಡ್ಸ್ ಬರೋಕ್ಕಿಂತ ಮುಂಚೆನೆ ಸ್ಪ್ರೇ ಮಾಡಿರ್ಬೇಕು ಸರ್. ಅವನ್ನ ಬಂದ್ರೆ ಮಾಡ್ಕೋರ್ ಅದು ಕಂಟ್ರೋಲ್ ಸಿಗಲ್ಲ ಸರ್. ಅಂದ್ರೆ ರೇಷ್ಮೆ ಹುಳುಗಳಿಗೆ ಆಹಾರವಾಗಿರ್ತಕ್ಕಂಥ ಹಿಪ್ಪು ನೇರಳೆಯ ಗುಣಮಟ್ಟ ಚೆನ್ನಾಗಿರಬೇಕು. ಹೌದು ಸರ್, ಮೇನ್ ಅದು ಸರ್ ಇರಬೇಕು. ಅದು ಚೆನ್ನಾಗಿತ್ತು ಅಂದ್ರೆ ಚೆನ್ನಾಗಿ ಮೇಯ್ತವೆ, ಚೆನ್ನಾಗಿ ಮೇಯ್ತೇವೆ, ಚೆನ್ನಾಗಿ ಒಳ್ಳೆ ಸೈಜ್ ಬರ್ತವೆ ಹುಳ. ಗೂಡಿನ ಸೈಜ್ ಬರ್ತವೆ, ಕ್ವಾಲಿಟಿನ ಚೆನ್ನಾಗಿರ್ತದೆ, ದಪ್ಪ ಬರುತ್ತೆ ಗೂಡು, ಗಟ್ಟಿ ಗೂಡು ಬರುತ್ತೆ. ಇದನ್ನು ರೇಷ್ಮೆ ಕೃಷಿ ಶುರು ಮಾಡಿದ್ರಲ್ಲ, ಮರಿ ತರೋದ್ರ ಬಗ್ಗೆ, ಅದನ್ನ ಆಯ್ಕೆ ಮಾಡ್ಕೊಳ್ಳೋದ್ರ ಬಗ್ಗೆ ನೀವು ಯಾವ ರೀತಿ ನಿರ್ಧಾರ ಮಾಡ್ಕೊಂಡ್ರಿ? ಎಲ್ಲಿಂದ ತರ್ತಾ ಇದ್ರಿ ಸರ್ ಮೊದಲು? ಇಲ್ಲಿ ಆನಗೋಡು ಅಂತ ಐತೆ ಸರ್, ಇಲ್ಲಿ ಆನಗೋಡ ತರಿಸಿದ್ವಿ ಸರ್ ಫಸ್ಟ್. ಒಂದು 4-5 ಬೆಳೆ ತರಿಸಿದ್ವಿ ಸರ್ ನಾವು. ಐದನೇ ಬೆಳೆ ಏನಾಯ್ತು, ಅದು ಒಂದು ಬೆಳೆ ಸ್ವಲ್ಪ ಇಳುವರಿ ಕಡಿಮೆ ಸರ್ ಅದು. ಹಂಗಾಗ್ಬಿಟ್ಟು ಅಲ್ಲಿ ಬಿಟ್ಟು ಸರ್, ಬಿಟ್ಟು ಈಗ ಇದು ಕಿರಣಿಗೆರೆ ಅಂತ ಬರುತ್ತೆ ಸರ್, ರಾಮನಗರ ಸೈಡ್. ರಾಮನಗರ ಸೈಡ್? ರಾಮನಗರ ಸೈಡ್. ಅಲ್ಲಿಂದ ತರಿಸ್ತಾರೆ? ಹೌದು, ಅಲ್ಲಿಂದ ತರ್ತೀವಿ. ಈಗಲೂ ನೀವು ಅಲ್ಲಿಂದ? ಹೌದು, ಈಗಿದೆ ಅಲ್ಲಿ. ನಿಮ್ಮ ಸುತ್ತಮುತ್ತಲು ಸಹಿತ ರೇಷ್ಮೆ ಮರಿಗಳ ಚಾಕಿಗಳು ಉಂಟು, ಚಾಕಿ ಸೆಂಟರ್ಗಳು ಇದಾವೆ ಅಂದ್ರೆ ಇಲ್ಲಿ ಸ್ವಲ್ಪ ಹುಳ ಸಂಖ್ಯೆ ಕಡಿಮೆ ಕೊಡ್ತಾರೆ ಸರ್. ಹಂಗಾಗ್ಬಿಟ್ಟು ಅದು ಗೂಡು ಇಳುವರಿನೂ ಕಡಿಮೆ ಬರ್ತದೆ. ಸೊ ನಿಮ್ಮ ರೇಷ್ಮೆ ಗುಣಮಟ್ಟಕ್ಕೆ ಕಾರಣ ಇದನ್ನು ಒಂದು? ಹೌದು, ಇದು ಚಾಕಿ ಸೆಂಟರ್ ಮೇನ್ ಸರ್. ಅದು ಚಾಕಿ ಸೆಂಟರ್ ಆಯ್ಕೆ ಬಹಳ ಮುಖ್ಯ. ಚಾಕಿ ಸೆಂಟರ್ ಆಯ್ಕೆ ಮುಖ್ಯ, ಆಮೇಲೆ ಇದು ರೇಷ್ಮೆ ಸೊಪ್ಪನ್ನು ಕ್ವಾಲಿಟಿ ಇರಬೇಕು ಸರ್. ಈಗ ನೀವು ಎಲ್ಲಿ ರಾಮನಗರದ ಚಾಕಿ ಸೆಂಟರ್ ಇಂದ ಹುಳುಗಳನ್ನು ತರಿಸ್ಕೊಳ್ತೀರಿ? ಅಂದ್ರೆ ನಿಮ್ಮ ರೇಷ್ಮೆಯ ಗುಣಮಟ್ಟ ಚೆನ್ನಾಗಿ ಬರೋದಕ್ಕೆ ಮರಿಗಳನ್ನ ತರುವಂತಹ ಚಾಕಿ ಸೆಂಟರ್ನು ಬಹಳ ಮುಖ್ಯ. ಹೌದು ಸರ್, ರೇಷ್ಮೆ ಮರಿಗಳ ಗುಣಮಟ್ಟವು ಚೆನ್ನಾಗಿರಬೇಕು. ಹೌದು ಸರ್. ಹಾಗಾಗಿ ನೀವು ರಾಮನಗರದಿಂದ ತರಿಸ್ಕೊಳ್ತೀರಿ? ಹೌದು ಸರ್, ರಾಮನಗರ ಹತ್ರ ಕಿರಣಿಗೇರಿ ಅಂತ ಬರುತ್ತೆ. ಕಿರಣಿಗೇರಿ? ಹೌದು ಸರ್. ಈಗಲೂ ನೀವು ಅಲ್ಲಿಂದನೇ ತರಿಸ್ಕೊಳ್ತೀರಿ? ಹೌದು. ಈಗ ತುಂಬ ದೂರ ಆಗ್ಲಿಲ್ಲ ನಿಮ್ಗೆ ಸಾಗಾಣಿಕೆ? ಅದು ಸಾಗಾಣಿಕೆ ವೆಚ್ಚ ಸೇರಿ ಕೊಡ್ತಾರೆ ಸರ್ ಮರಿಯಿಂದ. ಹ್ಮ್, ಕಾಸ್ಟ್ಲಿ ಆಗತ್ತೆ. ಏನ್ ಮಾಡಕ್ಕ ಸರ್, ಇಲ್ಲಿ ತಗೊಂಡ್ ನೋಡಿದಾರೆ ಆಲ್ಮೋಸ್ಟ್ ಬಹಳ ಫೇಲ್ ಆಗತ್ತೆ. ಲೋಕಲ್ ತರಿಸಿರೋದು ಬಿಟ್ಬಿಟ್ಟಿದ್ದಾರೆ. ಹ್ಮ್, ಇಲ್ಬಿಟ್ಟು ಅಲ್ಲಿಂದ ತರ್ಸಿದ್ವಿ, ಅಲ್ಲಿ ಚೆನ್ನಾಗ್ ಬರ್ತದೆ ಸರ್. ಇಳುವರಿ ಚೆನ್ನಾಗ್ ಬರ್ತದೆ. ಈಗಲೂ ನೀವು ಅಲ್ಲಿಂದನೆ ತರ್ಸ್ಕೊಳ್ತೀರಾ? ಹೌದು, ಈಗಲೂ ಅಲ್ಲಿಂದ ತರ್ಸಿದ್ವಿ. ಅಲ್ಲಿ ಏನಾದ್ರೂ ಸಮಸ್ಯೆಗಳು ಬಂದ್ರೆ ಅವರು ಜವಾಬ್ದಾರರಾಗಿರ್ತಾರ? ಜವಾಬ್ದಾರ ಆಗಲ್ಲ ಸರ್, ಅವರು ಗ್ಯಾರಂಟಿ ಅಂತ ಹೇಳ್ಬೋದು. ಅವರು ಜವಾಬ್ದಾರ ಆಗಲ್ಲ ಸರ್ ಯಾರಿಗೆ, ಮೊದಲು ಆಗುದ್ರಂತೆ ಈಗೇನ ಸರ್. ಈಗ ಚಾಕಿ ಸೆಂಟರ್ ಇಂದ ಎಷ್ಟನೇ ಜ್ವರದ ಹಂತದಲ್ಲಿ ನೀವು ಮರಿಗಳನ್ನು ತರಿಸ್ಕೊಳ್ತೀರಿ? ಎರಡನೇ ಜ್ವರ ಅವರು ಸೆಟ್ ಮಾಡಿ ಕೊಡ್ತಾರೆ ಸರ್ ನಮಗೆ. ಹ್ಮ್, ಎರಡನೇ ಜ್ವರ ಪಾಸ್ ಮಾಡ್ಕೊಂಡು ಇಲ್ಲಿ ಬಂದ್ಮೇಲೆ ತದನಂತರದಲ್ಲಿ ಎಷ್ಟು ದಿನದಲ್ಲಿ ನಿಮ್ಗೆ ಗೂಡೆಲ್ಲ ಸಿದ್ಧವಾಗ್ತದೆ ಸರ್? ಈಗ ಎರಡನೇ ಜ್ವರ ಪಾಸ್ ಆದ್ಮೇಲೆ ಆರು ಮೇವ್ ಮೇಯ್ತೇವೆ ಸರ್ ಫಸ್ಟ್. ಆರು ಮೇವ್ ಮೇದ್ಮೇಲೆ ಮತ್ತೆ ಒಂದಿನ ಗ್ಯಾಪ್ ಹಾಕಿ ಸರ್, ಎರಡು ಮೇವ್ ಮೇಯಂಗಿಲ್ಲ, ಜ್ವರಕ್ಕೆ ಹೋಗ್ತದೆ ಸರ್ ಆ ಟೈಮ್ನಾಗ. ಮತ್ತೆ ಎರಡು ಮೇವ್ ಗ್ಯಾಪ್ ಆದ್ಮೇಲೆ ಮತ್ತೆ ಆ ಜ್ವರದ ಪಾಸ್ ಹಾಕ ಸರ್, ಮೂರು ಜ್ವರ ಪಾಸ್ ಆಗುತ್ತೆ. ಮೂರು ಜ್ವರ ಪಾಸ್ ಆದ್ಮೇಲೆ ಮತ್ತೆ ಒಂದು ಏಳು ಮೇವ್ ಎಂಟು ಮೇವ್ ಮೇಯ್ತೇವೆ ಸರ್ ಮತ್ತೆ. ಅಂದ್ರೆ ಅಲ್ಲಿಗೆ ಎಷ್ಟು ದಿನ ಆಯ್ತು? ಅಲ್ಲಿಂದ ಅಲ್ಲಿಗೆ ಒಂದು 21 ದಿನ ಆಗುತ್ತೆ ಸರ್, ಗೂಡು ಬಿಡಿಸೋವರಿಗೆ 21 ಬೇಕು ಸರ್. ಈಗ ನೋಡಿ, ರೇಷ್ಮೆ ಹುಳುಗಳ ಸಾಕಾಣಿಕೆ ಬಹಳ ಸೂಕ್ಷ್ಮ ಅದು. ಹೌದು ಸರ್, ಬಹಳ ಸೂಕ್ಷ್ಮ. ICU ಸೆಂಟರ್ ಇದ್ದಂಗೆ. ಹೌದು. ಅದನ್ನು ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಿ? ರೇಷ್ಮೆ ಮನೆಯ ಸ್ವಚ್ಛತೆ ಕಾಪಾಡಿಕೊಳ್ಳೋದಾಗಿರ್ಬೋದು, ಹುಳುಗಳ ಆರೈಕೆ ಆಗಿರ್ಬೋದು, ಅದಕ್ಕೆ ಏನೂ ರೋಗಗಳು ಬರಲಾರ್ದಂಗೆ ಸಾಯಿಲಾರ್ದಂಗೆ ನೋಡ್ಕೊಳ್ಳಿ, ಏನೇನು ಕ್ರಮಗಳನ್ನು ಅನುಸರಿಸ್ತಾ ಇದ್ದೀರಿ ಸರ್? ಮೊದಲು ನಾವು ಏನು ಮಾಡ್ತೀವಿ ಸರ್, ಬೆಡ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಮನೆಯೆಲ್ಲ ತೊಳಿತೀವಿ ಸರ್. ಬರೀ ನೀರಲ್ಲೇ ತೊಳಿತೀವಿ ಸರ್ ಫಸ್ಟ್. ನೀರಲ್ಲಿ ತೊಳೆದ್ಬಿಟ್ಟು ಆಮೇಲೆ ಇದು ಬ್ಲೀಚಿಂಗ್ ಪೌಡರ್ನ ನೆಲಕ್ಕೆ ಉಗ್ತೀವಿ ಸರ್, ಅಲ್ಲ ಉಗ್ಗಿ ನೆಕ್ಸ್ಟ್ ಡೇ ಮತ್ತೆ ಮತ್ತೊಂದು ಟೈಮ್ ಮತ್ತೆ ತೊಳಿತೀವಿ ಸರ್, ಅಲ್ಲ ಎಂಟು ತೊಳೆದು ಬ್ಲೀಚಿಂಗ್ ಉಗ್ಗಿಯೋದೆಲ್ಲ ಅದು ಕ್ಲೀನಾಗಿ ತೊಳೆದು ಮತ್ತೆ ಅವಾಗ ಪೂರ್ದು ಬಿಟ್ಬಿಡಿ ಸರ್. ಮತ್ತೆ ಗ್ಯಾಪ್ ಬಿಡ್ತೀವಿ ಅವತ್ತು, ಮತ್ತೆ ಎರಡು ದಿನ ಬಿಟ್ಬಿಟ್ಟು ಒಂದಿನ ಅಸ್ತ್ರ ಅಂತ ಬರುತ್ತೆ ಸರ್, ಅಸ್ತ್ರ ಬಿಡ್ತೀವಿ ಸರ್. ಅಸ್ತ್ರ ಆಮೇಲೆ ಮತ್ತೊಂದಿನ ಗ್ಯಾಪ್ ಬಿಡ್ತೀವಿ ಸರ್. ಮತ್ತೊಂದಿನ ಗ್ಯಾಪ್ ಬಿಟ್ಟು ಇದು ಫಾರ್ಮಲಿನ್ ಅಂತ ಬರುತ್ತೆ ಸರ್, ಕೆಮಿಕಲ್ ಅದು ಫಾರ್ಮಲಿನ್ ಬಿಡ್ತೀವಿ ಸರ್. ಮತ್ತೊಂದಿನ ಗ್ಯಾಪ್ ಬಿಡ್ತೀವಿ ಸರ್. ಮತ್ತೊಂದಿನ ಗ್ಯಾಪ್ ಬಿಟ್ಟು ಟೆಕಲ್ ಅಂತ ಬರುತ್ತೆ, ಟೆಕಲ್ ಬಿಡ್ತೀವಿ. ಟೆಕಲ್ ಆದ್ಮೇಲೆ ಮತ್ತೊಂದಿನ ಗ್ಯಾಪ್ ಬಿಡ್ತೀವಿ. ಮತ್ತೆ ಗ್ಯಾಪ್ ಬಿಟ್ಬಿಟ್ಟು ಆಮೇಲೆ ಹುಳ ನಾಳೆ ಅಂತ ಬರ್ತಾವ ಅಂದ್ರೆ ಇವತ್ತಂತಲ್ಲ ಸುಣ್ಣ ಎಲ್ಲ ಕಲಿಸ್ಕೊಂಡು ಅದು ತಿಳಿರು ಬರುತ್ತೆ ಸರ್ ಕೆಳಗೆ. ಆ ತಿಳಿರು ನಾವು ಸ್ಪ್ರೇ ಮಾಡ್ತೀವಿ ಸರ್, ಎಲ್ಲ ಆಟುಗಳಿಗೆಲ್ಲ ಸ್ಪ್ರೇ ಮಾಡ್ತೀವಿ. ಸ್ಪ್ರೇ ಮಾಡಿ ತಿಳಿದ್ರೆ ಹುಳು ಎಳ್ಸ್ಕೊಂತೀವಿ ಸರ್. ಸುಣ್ಣ ಯಾವ ಕಾರಣಕ್ಕಾಗಿ ಸ್ಪ್ರೇ ಮಾಡಬೇಕು? ಆ ಸುಣ್ಣ ಹೊಡೆದು ವೈರಸ್ ಅಟ್ಯಾಕ್ ಆಗ್ಬಾರ್ದಂತ ಹೇಳ್ತೀವಿ ಸರ್. ಯಾವುದೇ ವೈರಸ್ ಉಳಿದ್ರು ಕೂಡ ವೈರಸ್ ಬಿಟ್ಟು ಹೋಗ ಸರ್ ಸುಣ್ಣಕ್ಕೆ. ಆಮೇಲೆ ಮುಂದೆ ಇದು ಆಲ್ ರೋಗ ಹೂ ಬರೋದು ಕಂಟ್ರೋಲ್ ಆಗ ಸರ್ ಅಲ್ಲಿ ಸುಣ್ಣ ಹೊಡೆದ್ರೆ. ಅವುಗಳ ಆಹಾರ ಕ್ರಮದ ಬಗ್ಗೆ ಹೇಳಿ, ಯಾವ್ಯಾವ ಸಮಯದಲ್ಲಿ ಅವುಗಳಿಗೆ ಆಹಾರ ಹಿಪ್ಪುನೇರಳೆ ಕೊಡಬೇಕು? ಅದ ಸರ್, ಬೆಳಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ವಿ ಸರ್ ಸೊಪ್ಪು ಕೊಡೋಕ್ಕೆ. 6 ಗಂಟೆಯಿಂದ 8:30 to 9 ಒಳಗೆ ಕೊಟ್ಟಿರ್ಬೇಕು ಸರ್ ಸೊಪ್ಪು. ಅದ್ರೊಳಗೆ ಕೊಟ್ಟರೆ ಬಿಸಿಲು ಹತ್ತದೊಳಗೆ ಸ್ವಲ್ಪ ಚೆನ್ನಾಗಿ ಬೇಯ್ದು ಬಿಡ್ತದೆ ಸರ್. ಬಿಸಿಲು ಹತ್ತಿನ ಬೇಯೋದು ಕಡಿಮೆ ಸರ್ ಆಲ್ಮೋಸ್ಟ್ ಅದು. ಮತ್ತೆ ಅದು ಬಿಟ್ಟರೆ ಮತ್ತೆ ಸಾಯಂಕಾಲ 4 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ಬಿಸಿಲು ಕಡಿಮೆ ಆಗಿರುತ್ತೆ ಸರ್ ಅಷ್ಟಕ್ಕೆ 4 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀನಿ. ರೇಷ್ಮೆ ಮನೆಗೆ ಟೆಂಪರೇಚರ್ ಬಹಳ ಮುಖ್ಯ. ಹೌದು ಸರ್. ಎಷ್ಟು ಟೆಂಪರೇಚರ್ ಇರಬೇಕು, ನೀವು ಹೇಗೆ ಅದನ್ನ ಮ್ಯಾನೇಜ್ ಮಾಡ್ತೀರಿ? ಟೆಂಪರೇಚರ್ ಬಂದ್ಬಿಟ್ಟು 26-27 ಇಷ್ಟು ಇದ್ರೆ ನಡೀತದೆ ಸರ್. ಅದು ನಮ್ದು ಇದು ಚಪ್ಪರ ಹಾಕಿದ್ರಿ ಸರ್ ಚಪ್ಪರದ್ದು, ಅದು ಟೆಂಪರೇಚರ್ ಮೇಂಟೈನ್ ಆಗುತ್ತೆ ಸರ್ ಚಪ್ಪರದ್ದು. ಮೇಂಟೈನ್ ಆಗುತ್ತೆ ಸರ್, ಬೇಸಿಗೆಯಲ್ಲಿ ತಂಪು ಬರುತ್ತೆ ಸರ್ ಅದು. ಇದು ಚಳಿಗಾಲ ಮಳೆಗಾಲ ಬಂದ್ರೆ ಹೀಟ್ ಆಗುತ್ತೆ ಸರ್ ಅದು ಚಪ್ಪರ. ಹಂಗಾಗ್ಬಿಟ್ಟು ನಾವು ಚಪ್ಪರ ಹಾಕಿ ಮಾಡ್ಕೊಂಡು ಚಪ್ಪರ ಹಾಕಿ ಅಂದ್ರೆ ಈಗ ಬೇರೆ ಶೀಟ್ ಹಾಕಿ ಮಾಡ್ತಾರೆ, ಅದಕ್ಕಿಂತ ಇದು ಸೂಕ್ತ. ಸೂಕ್ತ, ಇದು ಸೂಕ್ತ ಸರ್. ಇದು ಖರ್ಚುನ ಕಡಿಮೆ, ಸ್ವಲ್ಪ ಹುಳು ಪುಡಿ ಸ್ವಲ್ಪ ಕಾಟ ಅಂತ ಹೇಳ್ತಾರೆ. ಅದು ಸ್ವಲ್ಪ ನೋಡ್ಕೊಂತಿರ್ಬೇಕು ಸರ್. ಹಿಪ್ಪುನೇರಳೆ ಬೆಳೆಯೋದಕ್ಕೆ ಪಕ್ಕ ಸಾವಯವ ಕೃಷಿ ಪದ್ಧತಿಯಲ್ಲೇ ಮಾಡ್ಬೇಕು? ಹೌದೌದು ಸರ್. ಹೌದಾ? ಸಾವಯವ ಕೃಷಿ ಪದ್ಧತಿ ಮಾಡಿದ್ಮೇಲೆ ಸಕ್ಸಸ್ ಸರ್ ಅದು. ನಾವು ಕೆಮಿಕಲ್ ಮಾಡಿದ್ರೆ ಫೇಲ್ ಸರ್. ಅಕ್ಕಪಕ್ಕದವರು ಬೇರೆ ಏನಾದ್ರೂ ಬೆಳೆಗಳನ್ನು ಬೆಳೀತಾ ಇದ್ರು ಇದ್ರ ಮೇಲೆ ಪರಿಣಾಮ ಬೀರುತ್ತೆ? ಬೇರೆ ಬೆಳೆ ಅಂದ್ರೆ ದಾಳಿಂಬೆ ಗಿಳಿಂಬೆ ಹಾಕಿದ್ರೆ ಅವೆಲ್ಲ ಕೆಮಿಕಲ್ ಹಾಕಿ ಏನಾದ್ರೂ ಬೆಳೀತಾ ಇದ್ರೆ ನಿಮ್ಮ ಹಿಪ್ಪು ನೇರಳಿಗೂ ಪರಿಣಾಮ ಬೀರುತ್ತೆ? ಹೌದು ಹೌದು. ನೀವು ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ಕೊಳ್ತೀರಿ? ನಾವು ಅದು ಏನ್ ಮಾಡಿ ಸರ್, ಸುತ್ತವರದ್ದು ನೇಪಾರ ಹಾಕಿಬಿಡಿ ಸರ್. ನೇಪಾರ ಹಾಕಿರೋದ್ರಿಂದ ಅವ್ರು ಸ್ಪ್ರೇ ಮಾಡಿದ್ರು ಕೂಡ ನಮ್ಮ ತೋಟಕ್ಕೆ ಬರಲ್ಲ ಸರ್. ಸ್ಪ್ರೇ ಅಲ್ಲಿ ಇರುತ್ತೆ, ಅವ್ರು ಕಡೆದು ಇರುತ್ತೆ ಸರ್. ಆ ನೇಪಾರ ತಡೆ ಹಿಡಿಸಿ ಸರ್ ಅಲ್ಲ ಸ್ಪ್ರೇ ಮಾಡಿದ್ರೆ. ಈ ಹಿಪ್ಪು ನೇರಳೆ ನಿಮ್ಗೆ ಅದು ನಿರಂತರವಾಗಿ ಸಿಗ್ತದ? ಹಾಂ ಸರ್, ಪ್ರತಿ ತಿಂಗಳು ಸಿಗುತ್ತೆ ಸರ್ ನಮಗೆ. ಈ ಅಂತ ಹೋದ ಕೂಡ ಮತ್ತೆ ಒಂದು 10 ದಿನ ಮತ್ತೆ ರೆಡಿ ಆಗಿರ ಸರ್, ಇನ್ನೊಂದು ಪ್ಲಾಟ್ ರೆಡಿ ಆಗಿರ. ಅಲ್ಲ, ಹಂಗೆ ಎಷ್ಟು ವರ್ಷದವರೆಗೂ ಅದನ್ನ ಮ್ಯಾನೇಜ್ ಮಾಡ್ಬೋದು? ಹಂಗಂದ್ರೆ ಸರ್, ಅದು ಹೇಳ್ತಾರೆ ಸರ್, ಇದೆ ಫಸ್ಟ್ ಟೈಮ್ ಹೆಚ್ಚಿರೋದು ಒಂದು 10-15-20 ವರ್ಷ ಗಟ್ಟಲೆ ಬರ್ತಾವ ಅಂತ ಹೇಳ್ತಾರೆ ಸರ್. ಅದು ತೊಂದರೆ ಏನಿಲ್ಲ. ಹಾಂ ಸರ್, ಹೆಚ್ಚಿರೋದ್ರೆ ಒಂದು 15 ವರ್ಷ ಮೇಲ್ಪಟ್ಟ ಹೆಚ್ಚಿರೋದು. ಅದೇ ತೋಟದಲ್ಲಿ ಮೇಂಟೈನ್ ಮಾಡ್ತಾರೆ. ಈಗ ಒಂದು ಕುಟುಂಬಕ್ಕೆ ರೇಷ್ಮೆ ಕೃಷಿ ಮಾಡೋದ್ರಿಂದ ಆರ್ಥಿಕವಾಗಿ ಸ್ಟ್ರಾಂಗ್ ಆಗ್ತೀವಿ ಅಂದ್ರೆ ಸದೃಢತೆ ಬರ್ತದೆ ಅಂತ ನಂಬಿಕೆ ಬಂದಿದೆ ನಿಮ್ಗೆ? ಹೌದೌದು. ಆದ್ರೆ ಆ ಕೃಷಿ ಮಾಡೋದಕ್ಕೆ ಎಷ್ಟೆಲ್ಲ ಜನರ ಶಕ್ತಿ ಶ್ರಮ ಬೇಕು? ಅದು ನೋಡ್ಬಿಡ್ತಾ ಇದು ಮರಿ ಎಷ್ಟು ತರಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಸರ್. ನೂರು ಮರಿ ತರಿಸಿದ್ರೆ ಗಂಡೆ ಅಂತ ಇಬ್ರು ಮೇಷನ್ ಹೋಗ್ಬೋದು ಸರ್. ಇಬ್ರು ಸಾಕು? ಹೌದು, ಇಬ್ಬರೇ ಮ್ಯಾನೇಜ್ ಮಾಡ್ಬೋದು. ನೂರು ಮರಿಗೆ ಆದ್ರೆ ಗಂಡೆ ಅಂತ ಇಬ್ರು ಮೇಷನ್ ಮ್ಯಾನೇಜ್ ಮಾಡ್ಬೋದು ಸರ್. ಜಾಸ್ತಿ ಆದ್ರೆ ಜಾಸ್ತಿ ಆದ್ರೆ ಮತ್ತೆ ಆಳು ಇಡ್ಬೇಕು ಸರ್. ಒಬ್ಬ ಅಂದ್ರೆ ಮೇವು ಕೊಡೋ ಸೊಪ್ಪು ಹಾಕೋ ಸಂದರ್ಭದಲ್ಲಿ ಜಾಸ್ತಿ ಲೇಬರ್ಸ್ ಬೇಕು. ಅದು ಜಾಸ್ತಿ ಹೊತ್ತು ಕೊಡಂಗಿಲ್ಲ ಸರ್. ಟೈಮ್ ಇರುತ್ತೆ, ಆ ಟೈಮ್ ಒಳಗೆ ಕೊಡ್ಕೊಬೇಕಲ್ಲ, ಸ್ಪೀಡ್ ಕೆಲಸ ಆಗ್ಬೇಕು, ಬಹಳ ವೇಗವಾಗಿ ಕೆಲಸ ಆಗ್ಬೇಕು, ಸ್ಪೀಡ್ ಕೆಲಸ ಮಾಡ್ಬೇಕಂತ ಹೇಳ್ಬಿಟ್ಟು ಒಬ್ಬಿಬ್ರು ಮತ್ತೆ ಲೇಬರ್ ಇಟ್ಟು ಸರ್. ಈಗ ನೀವು ನೂರು ಮರಿಯಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ರಿ? ಇಲ್ಲ ಸರ್, ಈಗ ಈ ಒಂದು 180 ತರಿಸಿ ಸರ್. ಈಗ ಈ ಸಲ ಸರ್ 180 ತರಿಸಿ, ನಾಲ್ಕು ಜನ ಮೀಟಿಂಗ್ ಬಿಡಿ ಸರ್. ಸರ್ ನಾಲ್ಕು ಜನ ನೀವು ಮ್ಯಾನೇಜ್ ಮಾಡ್ತೀರಿ? ನಾಲ್ಕು ಜನನು ನಿಮ್ಮ ಕುಟುಂಬದವರ ಮತ್ತೆ ಲೇಬರ್ಸ್ ತಗೊಂಡಿದ್ದೀರಿ? ಇಬ್ರು ಲೇಬರ್ ಸರ್, ಇಬ್ರು ಕುಟುಂಬದವರು, ನಮ್ಮ ಕಂಡೆ ಅಂತ ಇಬ್ರು, ಇಬ್ರು ಲೇಬರ್. ರೇಷ್ಮೆ ಗೂಡಿನ ಗುಣಮಟ್ಟ ಬರಬೇಕು ಅನ್ನೋದಾದ್ರೆ ಅವುಗಳನ್ನು ಇಡುವಂತಹ ಏನು ಈಗ ತಟ್ಟೆಗಳಿರ್ತವೆ, ಮೊದಲೆಲ್ಲ ಬಿದಿರಿಂದ ಮಾಡ್ತಾ ಇದ್ರು, ಯಾವ ಚಂದ್ರಿಕೆಗಳಂತೆ, ಆ ಚಂದ್ರಿಕೆಗಳು ಯಾವುದು ಸುತ್ತ ಇದೆ ಸರ್? ಫೈಬರ್ ಚಂದ್ರಿಕೆ ಬರುತ್ತೆ ಸರ್, ಫೈಬರ್ ಚಂದ್ರಿಕೆ ಇಟ್ಟು ಸರ್. ನಮ್ಮ ಸೈಡ್ ಎಲ್ಲ ಅದ ಸರ್, ಆಲ್ಮೋಸ್ಟ್ ಹಂಗಾಗಿ ಬಿಟ್ಟು ಅದೇ ಅದನ್ನೇ ಆಯ್ಕೆ ಮಾಡಿ ಸರ್. ಅದು ಲಿಮಿಟೆಡ್ ಸೈಜ್ ಬರ್ತದ? ಒಂದೇ ತರ ಸೈಜ್ ಬರ್ತದೆ ಸರ್. ಎಷ್ಟು ದಿನದಲ್ಲಿ ಅದು ಗೂಡು ಕಟ್ಕೊಂಡ್ಬಿಡುತ್ತೆ ನಿಮ್ಗೆ? ಈಗ ಚಂದ್ರಿಕೆ ಇಟ್ಟ 3 ದಿನ ಕಟ್ಟಿ ಮಾಡುದು ಸರ್. ಕಟ್ಕೊಂಡ್ಬಿಡ್ತದೆ ಸರ್? ನಾಲ್ಕು ಅಥವಾ 5 ದಿನದ ಬಿಡಿಸ್ಬೋದು ಸರ್. ಗೂಡಿನಲ್ಲಿ ಗೂಡಿನ ಗುಣಮಟ್ಟ ಹೇಗಿದೆ, ಚೆನ್ನಾಗಿದೆ ಅಂತ ನಿರ್ಧಾರ ಮಾಡೋದು ಹೇಗೆ, ಅದರ ಲಕ್ಷಣ ಹೇಗಿರ್ತದೆ? ಲಕ್ಷಣ ಗೂಡನ್ನ ಬಿಟ್ಟು ನೋಡಿದ್ರೆ ಗಟ್ಟಿ ಇರುತ್ತೆ ಸರ್. ಗೂಡು ಕಲರ್ಸ್ ನೋಡ್ಬೇಕು ಸರ್. ಗಳಗಳಂದ್ರೆ ಅಂದ್ರೆ ಗೂಡು ಮುಗಿತ್ ಸರ್, ಕಟ್ಟುವಂತದ್ದು ಕಟ್ಟುವಂತ ಮುಗಿಸುತ್ತೆ. ಚೆನ್ನಾಗಿದೆ ಅಂತ ಅರ್ಥ? ಚೆನ್ನಾಗಿದೆ ಸರ್. ಒಂದ್ ವೇಳೆ ಅದು ಸೌಂಡ್ ಬರ್ದೇ ಇದ್ರೆ, ಇನ್ನು ಸೌಂಡ್ ಬರ್ದಿದ್ರೆ ಇನ್ನು ಕಟ್ತಾ ಇದೆ, ಇನ್ನೊಂದ್ ದಿನ ಲೇಟ್ ಮಾಡ್ಬೇಕು ಸರ್. ಸೌಂಡ್ ಬರುತ್ತೆ ಸರ್, ಗಳಗಳ ಸೌಂಡ್ ಬಂದ್ರೆ ಮಾತ್ರ ಅದು ಮುಗಿದಿದೆ, ಕಟ್ಟದ್ ಮುಗಿದಿದೆ. ಒಂದ್ ಎರಡು ಮೂರು ಚೆಕ್ ಮಾಡಿದ್ರೆ ಸರಿ ಗೊತ್ತಾಗ್ಬಿಡ್ತದ? ಅಲ್ಲೇ ಸ್ವಲ್ಪ ಚೆಕ್ ಮಾಡಿ ಮುಗಿಸ್ ಅಷ್ಟು ಚೆಕ್ ಮಾಡ್ಕೊಂಬೋದೇನು ಸರ್. ಸೊ ನಿಮ್ಮ ಮಾರಾಟ ಎಲ್ಲಿ ಆಗ್ತದೆ, ಅದನ್ನ ಹೇಗೆ ಸಾಗಾಣಿಕೆ ಮಾಡ್ತೀರಿ? ಸರ್ ನಮ್ಮ ಮಾರಾಟ ಬಂದ್ಬಿಟ್ಟು ರಾಮನಗರ ಸರ್. ಲೋಕಲ್ ಆಗಿ ಯಾರು ಖರೀದಿ ಮಾಡೋರು ಇಲ್ಲ ಸರ್, ಇಲ್ಲಿ ಯಾರು ಸರ್. ಹೇಗೆ ಹೋಯ್ತೀರಿ ಅಲ್ಲಿಗೆ? ಇಲ್ಲಿ ಆಟೋ ಇದೆ ಸರ್, ಆಟೋ ಸರ್, ಎಲ್ಲ ರೈತರು ಸೇರ್ಕೊಂಡು ಒಂದು 4-5 ಜನ ರೈತರು. ತುಂಬಾ ದೂರ ಆಗುತ್ತಲ್ಲ ಆಟೋ ಪ್ರಯಾಣ? ಸರಿ, ಬಾಡಿಗೆ ಇದೆ ಸರ್, ಬಾಡಿಗೆ ಕೊಡ್ಬೇಕು ಸರ್. ಅವ್ರು ಟಾಟಾ ಇಸ್ತಾರ? ಹೌದು ಸರ್, ಟಾಟಾ ಇಸ್ತಾರೆ. ಬಾಡಿಗೆ ಜಾಸ್ತಿ ಆಗ ಸರ್. ಏನ್ ಮಾಡಕ್ ಅಲ್ಲಿಗೆ ಇಲ್ಲಿ ಹತ್ರದಲ್ಲಿ ಯಾವ್ದು ಸರ್ ಮಾರ್ಕೆಟ್ ಹಂಗ ಅಲ್ಲಿ ನಿಮ್ಗೆ ಫಸ್ಟ್ ಮಾರ್ಕೆಟ್ ಹೋದಾಗ ಹೇಗೆ ಅನಿಸ್ತು ಅಲ್ಲೆಲ್ಲ ನೋಡಿ? ಒಂಥರ ಖುಷಿನಾಯ್ತು ಸರ್, ಒಂಥರ ಆಶ್ಚರ್ಯ ಸರ್. ಎರಡು ಇದು ಜರಡಿ ಇರ್ತದೆ ಸರ್ ಫಸ್ಟ್ ಅಲ್ಲಿ. ಜರಡಿ ಇರೋದು ನಮಗೆ ಗೊತ್ತಿರ ಸರ್ ಮೊದ್ಲು. ಜರಡಿ ಇರ್ತದೆ, ಜರಡಿ ಹಾಕ್ಬೋದು ಸರ್ ಫಸ್ಟ್ ಹೋಗಿ. ಅದು ಹಾಕಿದ್ಮೇಲೆ ಅದೆಲ್ಲ ಸ್ವಲ್ಪ ಗಾಳಿ ಹಾರಿಕಂತ ಸರ್. ಈಗ ಹಂಗೆ ಇಟ್ಟಪ್ಪ ಕಾವು ಬಂದು ಮೆತ್ತಗಾಗ್ಬಿಡ್ತು ಸರ್ ಗೂಡು. ಆ ಜರಡಿ ಹಾಕ್ಬಿಟ್ರೆ ಗೂಡು ಹಾರ್ಕೊಂಡು ಸ್ವಲ್ಪ ಗಟ್ಟಿ ಬರ್ತದೆ ಸರ್ ಗೂಡು. ಆಮೇಲೆ ರೇಟ್ ಆದ್ಮೇಲೆ ಈಗ ಸ್ಕ್ರೀನ್ ಸರ್, ಸ್ಕ್ರೀನ್ ಅಲ್ಲಿ ಬರ್ತಾರೆ ಸರ್ ನಮ್ಮ ರೇಟ್. ನಾವು ಸ್ಕ್ರೀನ್ ನೋಡ್ಬೇಕು ಸರ್ ರೇಟ್, ಅಲ್ಲಿ ಯಾರು ಕೇಳಂಗ ಸರ್ ಸ್ಕ್ರೀನ್ ನೋಡಿ ನಿಂತ್ಕೊಂಡ್ಬಿಡೋದು. ಅಂದ್ರೆ ಈಗ ನೀವು ಅಲ್ಲಿ ಹೋದಾಗೆ ನಿಮ್ಮ ಭಾಗದ ರೇಷ್ಮೆ ಗೂಡುಗಿಂತಲೂ ಮತ್ತೆ ಅಲ್ಲಿ ಬೇರೆ ಬೇರೆ ಕಡೆಯಿಂದಲ್ಲ ಬಂದಿರ್ತಾರೆ, ಏನೇನು ವ್ಯತ್ಯಾಸ ಇದೆ ನಿಮಗೂ ಅಲ್ಲಿ? ವ್ಯತ್ಯಾಸ ಇರ್ತದೆ ಸರ್, ವ್ಯತ್ಯಾಸ ಇರ್ತವೆ. ಹಂಗ ಮತ್ತೆ ನಾವು ಅಲ್ಲಿ ಅವ್ರಿಗೆ ಕೇಳೋ ಸರ್ ನೀವೇನ್ ಮಾಡ್ರಿ, ನೀವೇನ್ ಮಾಡ್ರಿ ಅಂತಂದ್ರೆ. ಮತ್ತೆ ಹಂಗ ರೈತರಿಗೆ ಕೇಳೋದು ಚೆನ್ನಾಗಿರೋ ಗೂಡುಗಳು ಇದಾವೆ? ಹಾ ಸರ್ ಬರ್ತವೆ ಸರ್, ಬರ್ತವೆ. ನಮ್ಗಿನ್ನ ಚೆನ್ನಾಗಿರೋ ಬರ್ತವೆ, ನಮ್ಗಿನ್ನ ಲೋ ಕ್ವಾಲಿಟಿನೂ ಬರ್ತವೆ. ಯಾರು ಚೆನ್ನಾಗಿ ಬರ್ತಾ ಅವ್ರು ನಾವು ಫಾಲೋ ಮಾಡೋ ಸರ್ ಅಲ್ಲಿ ಹೋದ್ಮೇಲೆ. ಹಂಗ್ ಕೇಳಿರಿ ಯಾರು? ಹೌದು ಸರ್, ಕೇಳಿದ್ವಿ ಸರ್. ಏನೇನು ಡಿಫ್ರೆನ್ಸ್ ಅನಿಸ್ತು ನಿಮಗೆ? ಅವ್ರು ಹೇಳಿದ್ರು ಸರ್ ಮೇನ್ ಸೊಪ್ಪು ಕ್ವಾಲಿಟಿ ಇರ್ಬೇಕು ಅಂತ ಹೇಳ್ತಾರೆ ಸರ್. ಮೇನ್ ಮುಖ್ಯವಾಗಿ ಹೇಳೋದು ಸೊಪ್ಪು ಕ್ವಾಲಿಟಿ, ಸೊಪ್ಪು ಕ್ವಾಲಿಟಿ ಇರ್ಬೇಕು ನೀನು. ಸೊಪ್ಪು ಕ್ವಾಲಿಟಿ ಇದ್ರೆ ಅದು ಏನು ಪ್ರಾಬ್ಲಮ್ ಇದ್ರೆ ಅದು ಗೋಲ್ಡ್ ಬಂದ್ಬಿಡುತ್ತೆ ಸರ್. ಗೋಲ್ಡ್ ಒಟ್ಟು ಆಹಾರ ಚೆನ್ನಾಗಿರ್ಬೇಕು. ಹೌದು ಸರ್, ರೇಷ್ಮೆ ಮರಿಗಳಿಗೆ ಕೊಡುವಂತಹ ಆಹಾರ ಚೆನ್ನಾಗಿರ್ಬೇಕು. ಯಾರು ರೋಗ ಬಂದ್ರು ಅದು ರೋಗ ತಡ್ಕೊಂಡು ಗೂಡು ಕಟ್ಟಿಬಿಡ ಸರ್. ಯಾವ ರೋಗ ಕೂಡ ಸ್ವಲ್ಪ ಟಚ್ ಆಗೋ ಕೂಡ ಕಡಿಮೆ ಆಗ ಸರ್ ಕ್ವಾಲಿಟಿ ಸೊಪ್ಪು ಇದ್ರೆ. ಪ್ರತಿ ತಿಂಗಳಿಗೆ ನಿಮ್ಮ ರೇಷ್ಮೆ ಕೃಷಿಯಿಂದ ನಿಮ್ಗೆ ಬರೋ ಆದಾಯ ಎಷ್ಟು ಸರ್? ಇಷ್ಟಂತ ಹೇಳಕ್ ಆಗಲ್ಲ. ಒಂದು ಫಸ್ಟ್ ಇದು 70 ಸರ್, 70,000 ಆಯ್ತು ಫಸ್ಟ್. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು 90,000 ಆಯ್ತು ಮತ್ತೆ ನೆಕ್ಸ್ಟ್. ಸ್ವಲ್ಪ ಖರ್ಚು ಬಿಡುತ್ತೆ ಸರ್ ಅದ್ರಲ್ಲಿ. ಅದೇ ಜಾಸ್ತಿ ಆಗ್ತದೆ, ಕಡಿಮೆ ಅಂತ ಆಗಲ್ಲ. ಇಲ್ಲ ಮತ್ತೆ ನೆಕ್ಸ್ಟ್ ಸ್ವಲ್ಪ ಅಂತ ಮಾಡ್ಕೊಂಡಿರ್ ಸರ್. ಫಸ್ಟ್ ಅಂತ ಮಾಡ್ಕೊಂಡಿದ್ರೆ ಅಂತ ಮಾಡ್ಕೊಂಡಿ ಸರ್ ನೆಕ್ಸ್ಟ್. ಆಮೇಲೆ ನೆಕ್ಸ್ಟ್ ಟೈಮ್ ಬಂದ್ಬಿಟ್ಟು ಒಂದು 40,000 ಆಯ್ತು ಸರ್. ಈಗ ಅಂತ ಈಗ ಬರ್ತದೆ ಸರ್, ಈಗ 50,000 60,000 ಆಗ್ತದೆ ಸರ್. ಈಗ ಈ ಸರಿ 100,000 ಆಗತ್ತೆ ಅನ್ಕೊಂಡು ಸರ್ ಈ ಸರಿ ನೋಡ್ಬೇಕು ಸರ್. ಅಂದ್ರೆ ಒಬ್ಬ ಸಾಮಾನ್ಯ ರೈತರು ಯುವಕರು ಇಚ್ಛಾಶಕ್ತಿಯಿಂದ ಆಸಕ್ತಿಯಿಂದ ರೇಷ್ಮೆ ಕೃಷಿ ಮಾಡಿದ್ರೆ ತಿಂಗಳಿಗೆ 40,000ಕ್ಕೆ ದೊಕ ಇಲ್ಲ? ಇಲ್ಲ ಸರ್, ಇಲ್ಲ. ಆರಾಮ ಮಾಡ್ಕೊಂಡು 40,000 ರೂಪಾಯಿ ಆರಾಮಾಗಿ ದುಡಿಬಹುದು. 40,000 ಆರಾಮ ದುಡ್ಕೊಂಡು ಎಲ್ಲಾ ಖರ್ಚು ವೆಚ್ಚಗಳನ್ನು ತೆಗೆದು ಒಂದು 30-40,000 ಉಳಿಸ್ಬೋದು ಸರ್. ಎಲ್ಲ ಉಳಿಸ್ಬೋದು. ಬೇರೆ ಕಡೆ ಎಲ್ಲೋ ಉದ್ಯೋಗಗಳನ್ನ ಹುಡುಕೊಂಡು ಹೋಗೋದಕ್ಕಿಂತ ಇದು ಸೂಕ್ತ ಸೂಕ್ತ ಸರ್. ಈಗ ನಾನು ಹೇಳಿದ್ನ ಸರ್, ಫ್ಯಾಕ್ಟ್ರಿ ಹೋಗ್ತಿದ್ನ 10,000 15,000 ಕೊಡುದು ಸರ್. ಅದರಲ್ಲಿ ಅವರೆಲ್ಲ ಟಾರ್ಚರ್ ಸರ್. ಆಮೇಲೆ ಆ ಟಾರ್ಚರ್ಗೆ ಬಿಟ್ಟು ನಾ ಇದು ಮಾಡಿ ಸರ್ ಇದ ಮನೆ ತೋಟ ಇಟ್ಕೊಂಡು ನಾವು ಅಲ್ಲಿ ಅವ್ರಿಗೆ ಹಾಕ್ಬೋದು ಅಂತ ಹೇಳ್ಬಿಟ್ಟು ಮನೆ ತೋಟ ಮಾಡ್ಕೊಂಡು. ಅದು ಇಂಡಸ್ಟ್ರಿ. ಹೌದು, ಕೃಷಿನೂ ಒಂದು ಇಂಡಸ್ಟ್ರಿ ಅಲ್ವಾ? ಹೌದು, ಇದು ಇಂಡಸ್ಟ್ರಿ ಸರ್. ಇದು ಯಾಕೆ ನಿಮ್ಗೆ ಮೊದಲಿಗೆ ಅಂದ್ರೆ ನಮ್ಮ ಬೆಳೀತಾ ಬೆಳೀತಾ ಯುವಕರಿಗೆ ಇಲ್ಲಿ ಒಂದು ಕಾರ್ಖಾನೆ ಇದೆ ಅಂತ ಯಾಕೆ ನೀವು ಫೀಲ್ ಮಾಡ್ಕೊಳ್ಳಿಲ್ಲ ಅಂತ? ಫೀಲ್ ಮಾಡ್ಕೊಳ್ಳೋದಕ್ಕಿಂತ ಅದು ಅದ್ರ ಬಗ್ಗೆ ಅನುಭವಿಸ್ತಾರೆ ಸರ್ ಮೊದಲ.